ಚಕಪಕ ಜಾಲಿ ನಾರಿ ಪಾಣಿಯಾಲ ಗೆಲಿ ಚಕಪಕ ಜಾಲಿ ನಾರಿ ಪಾಣಿಯಾಲ ಗೆಲಿ ಚಕಪಕ ಜಾಲಿ ನಾರಿ ಪಾಣಿಯಾಲ ಗೆಲಿ ಚಕಪಕ ಜಾಲಿ ನಾರಿ ಪಾಣಿಯಾಲ ಗೆಲಿ ಪಡಲಗೆ ತೀ ಚಾಪಾಳ ಕಮ್ಮರೆ ಚಿಕಾಳ